ಸೊ ಅಲ್ಲಿವರೆಗೂ ನಿಮ್ಗೆ ಫಲ ಬರ್ತಾ ಇರುತ್ತೆ, ನಿರಂತರವಾಗಿ ನಿಮ್ ತೋಟದಲ್ಲಿ ಕೆಲಸ ಇರ್ತದೆ. ಈಗ 2 ಎಕರೆಯಲ್ಲಿ ಬೆಳಿತಿದ್ರೆ ನೀವು? 1 ಎಕರೆ ಮಲ್ಲಿಗೆ, ಇವೆಲ್ಲ ಚೌಚೌ ದುಂಡು ಮಲ್ಲಿಗೆ ಕಾಕಡ ಇವೆಲ್ಲ. ಈಗ ನಿರಂತರವಾಗಿ ನಿಮ್ಗೆ ಮಾರ್ಚ್ ತಿಂಗಳಿಂದ ಹಿಡಿದು ಅಲ್ಲಿವರೆಗೂ ಗೌರಿ ಹುಣ್ಣಿಮೆವರೆಗೂ ಅಲ್ಲಿವರೆಗೂ ನಿಮಗೆ ನಿರಂತರ ಕೆಲಸ ಇರ್ತದೆ. ಎಷ್ಟು ಜನ ಲೇಬರ್ಸ್ ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ? 5 ಜನ, 6 ಜನ, 10 ಜನ. ಅವು ಹೂ ಹೆಂಗೆ ಹೆಂಗೆ ಹೆಚ್ಚಿಗೆ ಆಗ್ತದೆ ಹಂಗಂಗೆ ಲೇಬರ್ ತಗೊಂತೀವಿ. ಯಾವ ತಿಂಗಳಲ್ಲಿ ಮಲ್ಲಿಗೆ ದರ ಜಾಸ್ತಿ ಇರ್ತದೆ? ಅದು ಇದು ಸರ್ ಆಷಾಢ ತಿಂಗಳ ಇರ್ತದೆ ನೋಡ್ರಿ, ಆಷಾಢ ಅವಾಗ ಫುಲ್ಲು ಮಗ್ಗಿ. ಅಲ್ಲ ರೇಟ್ ಜಾಸ್ತಿ ಆಗುತ್ತಾ? ರೇಟ್ ಹೆಚ್ಚಿಗೆ ಆಗೋದು ಈಗ ಸರ್, ಈಗ ಯುಗಾದಿ ಹಬ್ಬದಲ್ಲಿ ಜಾಸ್ತಿ. ಆಮೇಲೆ ಇದು ಬಸವ ಜಯಂತಿ ಆ ಟೈಮ್ನಾಗ. ಯಾವ ಟೈಮಲ್ಲಿ ರೇಟ್ ಕಡಿಮೆ ಇರ್ತದೆ? ಅದ ಆಷಾಢ ಕಮ್ಮಿ ಇರ್ತದೆ ಸ್ವಲ್ಪ ರೇಟ್ ಕಡಿಮೆ. ಅವಾಗ 100 ರೂಪಾಯಿ ಕೆ ಜಿ ನಡೀತಾವೆ ಸರ್, 100 ರೂಪಾಯಿ, 80 ರೂಪಾಯಿ, 60 ರೂಪಾಯಿ ಹಿಂಗೆ ನಡೀತದೆ. ಈಗ ಬೇರೆ ದಿನದಾಗ 300, 400. ಈಗ ಉಗಾದಿ ಹಬ್ಬ ಇದೆ ಸರ್, 500 ರೂಪಾಯಿ ತನಕ 500 ರೂಪಾಯಿವರೆಗೂ ಆಗುತ್ತೆ. ಎಲ್ಲೆಲ್ಲಿ ನಿಮ್ಮ ಈ ಮಲ್ಲಿಗೆ ಬೆಳೆಯನ್ನು ಮಾರಾಟ ಮಾಡ್ತೀರಿ? ನಾವು ಶಿವಮೊಗ್ಗ ಕಳಿಸ್ತೀವಿ ಸರ್, ಹೊಸಪೇಟೆ ಕಳಿಸ್ತೀವಿ, ಆಮೇಲೆ ಗದಗ, ಹಾವೇರಿ, ದಾವಣಗೆರೆ. ಪ್ರತಿದಿನ ಬಿಡಿಸ್ತೀರಿ? ಪ್ರತಿದಿನ ಬಿಡಿಸ್ತೀವಿ, ಪ್ರತಿದಿನ ಹೋಗ್ಬೇಕು. ಪ್ರತಿದಿನ ಎಷ್ಟು ಕೆ ಜಿ ಸಿಗುತ್ತೆ ಈಗ ನಿಮಗೆ? ಅದು ಪ್ರತಿದಿನ ನಮ್ಮ ಗಿಡ ಎಷ್ಟು ಇರ್ತಾವೆ ಸರ್ ಅದ್ರ ಮೇಲೆ ಅಂದಾಜು ಎಷ್ಟು ಸಿಗ್ತಾ ಇದೆ ನಿಮ್ಗೆ? ಅಂದಾಜು ಒಂದು 10 ಕೆ ಜಿಯಿಂದ 15 ಕೆ ಜಿ, 20 ಕೆ ಜಿ, ಹಂಗೆ ಏರ್ಕಿ ಬರ್ತಾ ಇದ್ದಾರೆ, 40 ಕೆ ಜಿವರೆಗೆ ಬರ್ತಾವೆ. ಹಾಂ ಸರ್, ಈಗ ಶಿವಮೊಗ್ಗ ಕಳಿಸ್ತೀರಿ, ಹುಬ್ಳಿ ಕಳಿಸ್ತೀರಿ ಅಂತ ಹೇಳಿ, ಅಲ್ಲಿ ಮೆಟಾಡೋರ್ ಹೋಗ್ತದೆ ಸರ್ ನಮಗೆಲ್ಲ? ನಿಮ್ದೇ ಇದೆಯಾ ಅಥವಾ ಅಲ್ಲಿಂದ ಬೇರೆ? ಇಲ್ಲ, ಬೇರೆ ಬಾಡಿಗೆ ಮಾಡ್ತೇವೆ ಎಲ್ಲರೂ ಸೇರಿ, ರೈತರು ಸೇರಿ ಮಾಡೋದು. ಅದು ಮಗ್ಗಿ ಅವು ಎಷ್ಟು ಕೆ ಜಿ ಹಾಕಿರ್ತಾರೆ ಅದ್ರ ಮೇಲೆ ಲಗೇಜ್, ಅದು ಸಾಗಾಣಿಕೆ ವೆಚ್ಚ ನಿಮ್ಮದು. ಹಾಂ, ಆಮೇಲೆ ಲಗೇಜ್ 2 ರೂಪಾಯಿಲಿಂದ ಹಿಡಿದು 5 ರೂಪಾಯಿ ಕೆ ಜಿವರೆಗೆ ಎಬ್ಬಿಸ್ತಾರೆ ಸರ್, ಅದು ಗಾಡಿಗೆ ವರ್ಕೌಟ್ ಆಗಬೇಕಲ್ಲ. ಅಂದರೆ ಒಟ್ಟು ಸಾಗಾಣಿಕೆ ವೆಚ್ಚ ನಿಮ್ಮದು? ಹಾಂ. ಸೊ ಅವರು ನೇರವಾಗಿ ನಿಮಗೆ ಹಣ ಹಾಕ್ತಾರೆ? ಹಾಂ ಹಾಕ್ತಾರೆ. ಅದು ಮಾರ್ಕೆಟ್ ಹೆಂಗೆ ಆಗ್ತದೆ ಆ ರೇಟ್ ಅವ್ರು. ಈಗ ರೇಟು ಅಲ್ಲಿ ರೇಟು ಅವ್ರು ನಿರ್ಧಾರ ಮಾಡ್ತಾರೋ, ನಿಮ್ಮ ರೇಟ್ ನಂಗೆ ಅವ್ರು? ಇಲ್ಲ ಇಲ್ಲ, ಅವ್ರ ನಿರ್ಧಾರ, ಮಾರ್ಕೆಟ್ನಾಗ ನಿರ್ಧಾರ. ಇಲ್ಲಿ ನಾವು ಸುಮ್ಮನೆ ಹಾಕೋದು ನಮ್ಮದು. ಒಂದು ವೇಳೆ ಇಲ್ಲಿ ಜಾಸ್ತಿ ಇತ್ತು ಬೆಲೆ, ಅಲ್ಲೇನೋ ಕಮ್ಮಿ ಇತ್ತು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಕಡೆ ಒಂದೊಂದು ರೇಟ್ ಆಗ್ತಾವೆ ಮಾರ್ಕೆಟ್. ಈಗ ಶಿವಮೊಗ್ಗ 400 ಆದರೆ ಗದಗ 350 ಆಗ್ತೈತೆ, ಇದು ಆಮೇಲೆ ಹಾವೇರಿ 350 ಆಗ್ತೈತೆ, ಹೊಸಪೇಟೆ 400 ಆಗ್ತೈತೆ. ಎಲ್ಲಿ 400 ಇರುತ್ತೆ ಅಲ್ಲಿಗೆ ಜಾಸ್ತಿ ಕಳಿಸ್ಬೋದಲ್ಲ? ಇಲ್ಲ ಸರ್, ಹಂಗೆ ಇವತ್ತು ಹೆಚ್ಚಿಗೆ ಹಾಕಿದರೆ ನಾಳೆ ಮತ್ತೆ ರೇಟ್ ಆಗೋಲ್ಲ. ಇವತ್ತು ಹೆಚ್ಚಿಗೆ ಹಾಕಿದರೆ ಗಿರಾಕಿ ಇರೋಂಗಿಲ್ಲ ಸರ್, ತಗೊಳ್ಬೇಕಲ್ಲ. ಗ್ರಾಹಕರಿಗೆ ಒಮ್ಮೆ ಕಮಿಟ್ ಆದರೆ ಅಲ್ಲಿ ಏನು ಬೆಲೆ ಇರುತ್ತೆ ಅದಕ್ಕೆ ಕೊಡಲಿ. ಇದು ಶಿವಮೊಗ್ಗ 400 ಆಗತ್ತೆ ಅಂತ ಸರ್, ಇದು ಹಾವೇರಿ 300 ಆಗತ್ತೆ. ಇವತ್ತು 400 ಆಗತ್ತೆ ಅಂತೇಳಿ ನಾಳೆ ಅದಕ್ಕೆ ತುಂಬಿಟ್ರೆ ಅಲ್ಲಿ ರೇಟ್ ಕಮ್ಮಿ ಆಗತ್ತೆ ಹಂಗೆ. ಹೌದು ಸರ್. ಸೊ ಒಟ್ಟಾಗಿ ನಿಮಗೆ ಈ ಖರೀದಿದಾರರು ಯಾವಾಗಲೂ ಅವರೇ ಇರ್ತಾರೆ, ಅದು ಬೇರೆ ಬೇರೆ ಆಗ್ತಿರ್ತಾರೆ? ಇಲ್ಲ ಸರ್, ಅವರು 10-12 ಜನ ಮಾರ್ಕೆಟೇ ಇರ್ತಾರೆ ಸರ್, ಯಾರಿಗೆ ಬೇಕು ಅವ್ರಿಗೆ ಹಾಕ್ಬೋದು, ಅವರಿಗೆ ಆಗ್ಬೇಕು ಅನ್ನೋದೇನಿಲ್ಲ. ನಮಗೆ ಅಡ್ವಾನ್ಸ್ ಕೊಟ್ಟು ಹಿಡ್ಕೊಂಡಿರ್ತಾರೆ ಗಿರಾಕಿ ಅವರು. ಈಗ ಪ್ರತಿ ತಿಂಗಳ ಆದಾಯ ಹೂವಿನ ಗಿಡದಿಂದ ಎಷ್ಟು ಬರ್ತದೆ? ಒಂದು 10,000-20,000 ಬರ್ತದೆ ಸರ್, ಎಲ್ಲ ಖರ್ಚು ತೆಗೆದು 20,000, 25,000, 30,000. ಆ ಮಾಲ್ ಹೆಂಗೆಂಗೆ ಬರ್ತೈತೆ ತೋಟಗಳು ಹಂಗಂಗೆ ರೇಟ್ ಇರ್ತಾವೆ. ಅತಿ ಹೆಚ್ಚು ಜಾಸ್ತಿ ಹೋಗಿದೆ ಆದಾಯ? ಅದು ಇದು ಮಲ್ಲಿಗೆಲ್ಲ ಸರ್ ಜಾಸ್ತಿ ಆಗಿದೆಯಾ? ಹೌದು ಆಗ್ತದೆ ಸರ್. ಖರ್ಚು ಅಂದ್ರಿ ನೀವು 1 ಎಕರೆಗೆ ಖರ್ಚು ಏನೇನು ಬರ್ತದೆ ಗಣೇಶ ಅವರೇ? ಸರ್, ಫಸ್ಟಿಗೆ ಗಿಡ ಕಟ್ ಮಾಡಬೇಕು, ಆಮೇಲೆ ಅದು ಗಿಡ ಕಟ್ ಮಾಡಿದ್ದೆ ವಾಣ ಮಾಡಿಸ್ಬೇಕು, ಕಡ್ಡಿ ಗಿಡ್ಡಿ ಎಲ್ಲ ಮುರಿದು, ಆಮೇಲೆ ಮಡಿ ಎಲ್ಲ ವಾಣ ಮಾಡಿಸ್ಬೇಕು. 1 ಎಕರೆಗೆ 50,000 ರೂಪಾಯಿ ಖರ್ಚು ಬರ್ತದೆ ಸರ್ ಅದು ವಾಣ ಮಾಡೋಕೆ. ಆಮೇಲೆ ಗೊಬ್ಬರ ಎಣ್ಣೆ ಅಂದರೆ ಅದು 20,000-30,000 ಬರ್ತದೆ. ಇದು ಆರಂಭದ ಖರ್ಚು ಇದು, ಮತ್ತೆ ಈ ಖರ್ಚು ಮತ್ತೆ ವರ್ಷ ವರ್ಷ ಇರ್ತದ? ಇದು ವರ್ಷ ವರ್ಷ ಖಾಯಂ ಸರ್, ಅದು ಖಾಯಂ ವರ್ಷ ವರ್ಷ ಕಟ್ ಮಾಡ್ಬೇಕು ಅದು. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಈ ಕೃಷಿಯಿಂದನೇ ನಿಮ್ಮ ಜೀವನ ಸಾಗ್ತಾ ಇದೆಯಾ, ಪರ್ಯಾಯ ಬೇರೆ ಬೇರೆ ವ್ಯವಹಾರಗಳಿದಾವ ಹೇಗೆ? ನಮ್ಮ ಹೂವಿನ ವ್ಯಾಪಾರ ಕೃಷಿ ಸರ್, ಇಷ್ಟೇ ಸರ್, ನಮ್ದು ಏನಿಲ್ಲ ಬೇರೆ ಏನಿಲ್ಲ, ಬೇರೆ ಏನಿಲ್ಲ ನಮ್ದು ಜೀವನ ಇದ್ರಾಗೆ. ಮಕ್ಕಳು ಎಷ್ಟು ಜನ ಇದ್ದಾರೆ? ಮಕ್ಕಳು ಇಬ್ಬರು, ಹೆಣ್ಣು, ಒಬ್ಬತ ಮಗ. ಏನು ಮಾಡ್ತಿದ್ದಾರೆ ಅವರೆಲ್ಲ? ಇಲ್ಲ, ನಾವು ತಂದೆ ಮಗ ಅಂಗಡಿಯಾಗ ಇದೀವಿ ಸರ್. ಆಮೇಲೆ ಒಂದು ಮಗಳು ಮದುವೆ ಮಾಡಿ ಒಬ್ಬಕಿ ಓದ್ತಾಳ. ಏನು ಓದ್ತಿದ್ದಾರೆ? ಬಿ ಕಾಮ್ ಮಾಡ್ತಿದ್ದಾರೆ. ಒಳ್ಳೆಯದು ಗಣೇಶ ಅವರೇ. ಈಗ ನಮ್ಮಂಥ ಯುವಕರು ಯಾರೇ ಆಗಲಿ, ನಾನು ಕೃಷಿ ಮಾಡಬೇಕು, ಒಂದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳಿಬೇಕು ಅನ್ನೋದಾದರೆ ಯುವಕರು ಯಾವ ಮನಸ್ಥಿತಿಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು, ನಿಮ್ಮ ಒಂದು ಕಿವಿ ಮಾತನ್ನು ಹೇಳಿ. ಇದು ಒಳ್ಳೇದು ಸರ್, ನಮ್ಮ ಹೂವಿನ ವ್ಯಾಪಾರನೇ ಒಳ್ಳೇದು ನಮಗೆ. ಅದು ಅದರಾಗೆ ನಾವೆಲ್ಲ ನೋಡಿವಿ, ಅದ್ರಾಗ ಎಷ್ಟು ವಾಣ ಚೆಂದಾಗಿ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ದೇವ್ರ ದುಡಿಮೆ ಕೊಡ್ತಾನೆ ಹೂವಿನ ಇದ್ರಾಗ ನಮಗೆ. ಅಲ್ಲ, ಎಷ್ಟೋ ಜನ ಉದ್ಯೋಗ ಇಲ್ಲ ಅಂತಾರೆ,

ಬಾಲ್ಮೀಗೆ ಕಸ ನಾನು ಹಿಂಗಟ್ಟಿ ಕಥೆ ನಂದು ಏಳು ರೈತ ಲಕ್ಷ ಕೊಟ್ಟು ನೀನು ಏಳು ರೈತ ಲಕ್ಷ ಕೊಟ್ಟು ನೀನು ನೀನು ಮಲ್ಲಿಗೆ ಕಸ ನಾನು ಹಿಂಗಟ್ಟಿ ಕಥೆ ನಂದು ಏಳು ರೈತ ಲಕ್ಷ ಕೊಟ್ಟು ನೀನು ಏಳು ರೈತ ಲಕ್ಷ ಕೊಟ್ಟು ನೀನು ನೀನು ಜನಂದು ಆಫ್ರಿಕಾ ಅಮೆರಿಕಾ ಏಷ್ಯಾದಾಗ ರಾಜನಂದು ಕರ್ನಾಟಕದ ಉತ್ತರದಾಗ ನಾನೇ ನಾನು ಕರ್ನಾಟಕದ ಉತ್ತರದಾಗ ನಾನೇ ನಾನು ಮಲ್ಲಿಗೆ ಕಸ ನಾನು ಹಿಂಗಟ್ಟಿ ಕಥೆ ನಂದು